ಇದಾವೆ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕೃಷಿ ಆರ್ಥಿಕ ತಜ್ಞರಾದಂಥ ಡಾಕ್ಟರ್ ಜಿ ಬಿ ಲೋಕೇಶ್ ಅವರಿದ್ದಾರೆ. ಹಾಗೆಯೇ ಕೃಷಿ ತಂತ್ರಜ್ಞರು ಮತ್ತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಆದಂಥ ಡಾಕ್ಟರ್ ನೇಮಿ ಚಂದಪ್ಪ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಂದ ವಿಚಾರವನ್ನು ಕೆಲವೊಂದಿಷ್ಟು ಏನೇನು ಹೈಲೈಟ್ಸ್ ಇದ್ದಾವೆ ಬಜೆಟ್ ಹೈಲೈಟನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ ಜಿ ಬಿ ಲೋಕೇಶ್ ಅವರೇ ಹೇಳಿ, ಈ ಸಲ ಬಜೆಟ್ ಗಾತ್ರ ಎಷ್ಟಿದೆ ಒಟ್ಟಾರೆ, ಅದಕ್ಕೆ ಕೃಷಿ ಗಾತ್ರ ಎಷ್ಟಿದೆ, ಕೃಷಿಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ? ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ಈ ವರ್ಷದ ಕೇಂದ್ರ ಬಜೆಟ್ ಮಂಡನೆ ಆದಾಗ ಒಟ್ಟು ನಮ್ಮ ದೇಶದ ಬಜೆಟ್ ಗಾತ್ರ ಎಷ್ಟಿದೆ ಅಂದರೆ 39.45 ಲಕ್ಷ ಕೋಟಿ. ಅದರಲ್ಲಿ ನಾವು ಕೃಷಿಗೆ ಎಷ್ಟು ಭಾಗ ಇದೆ ಅಂದರೆ 1.55 ಲಕ್ಷದ 55,000 ಕೋಟಿ. ಸೊ ಮುಖ್ಯವಾಗಿ ಹೇಳೋದಾದ್ರೆ ಈಗ ಕೃಷಿ ವಲಯಕ್ಕೆ ಬರೋದಾದರೆ ನಮ್ಮ ಕೃಷಿ ವಲಯ ಯಾವ ಥರ ಬೆಳವಣಿಗೆ ಆಗಿದೆ ಕಳೆದ ವರ್ಷ ನೋಡಿದಾಗ, ಕಳೆದ ವರ್ಷ ನಮ್ಮ ಆರ್ಥಿಕ ಸಮೀಕ್ಷೆ ಪ್ರಕಾರ ಗ್ರೋತ್ ನೋಡಿದಾಗ 3.6 ಇತ್ತು ಆರ್ಥಿಕ ಬೆಳವಣಿಗೆ, ಕೃಷಿ ಕ್ಷೇತ್ರದ ಬೆಳವಣಿಗೆ. ಈ ವರ್ಷ 3.9 ಆಗಿದೆ, ಅಂದರೆ ಏರಿಕೆ ಕಂಡಿದೆ. ಒಂದು ಪ್ರಮುಖವಾದ ನಮ್ಮಲ್ಲಿ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಸಮೇತ ಬೇರೆ ವಲಯಗಳಲ್ಲಿ ಚೇತರಿಕೆ ಕಾಣದೇ ಇದ್ರು ಆರ್ಥಿಕ ವಲಯದಲ್ಲಿ, ಬಟ್ ಕೃಷಿ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಸಂತೋಷದ ವಿಷಯ, ಹಾಗೂ ಸಾಕಷ್ಟು ಉದ್ಯೋಗ ಮತ್ತು ಆದಾಯವನ್ನು ರೈತರಿಗೆ ಈ ವಲಯ ಈ ಕಳೆದ 2 ವರ್ಷದಿಂದ ಕೊಟ್ಟಿದೆ. 3.6 ರಿಂದ 3.9 ಕೃಷಿ ಈ ಆರ್ಥಿಕ ದರವನ್ನು ಪ್ರಗತಿಯನ್ನು ಸಾಧಿಸಿದೆ. ಮೊದಲು ಇದು ಬಹಳ ಕಡಿಮೆ ಇತ್ತು ಕೆಲವು ವರ್ಷಗಳಿಂದ ನೋಡಿದಾಗ. ಆದ್ದರಿಂದ ಕಳೆದ 2 ವರ್ಷದಿಂದ ಕೃಷಿ ಆರ್ಥಿಕ ವಲಯ ಸಮ ಚೇತರಿಕೆ ಕಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಕೃಷಿ ವಲಯ ದೇಶದ ಒಟ್ಟು ಆರ್ಥಿಕತೆ ಕೊಡುಗೆ ಎಷ್ಟಿದೆಯಪ್ಪ ಅಂದರೆ 18.8% ಇದೆ ಒಟ್ಟು ಗ್ರಾಸ್ ವ್ಯಾಲ್ಯೂ ಪ್ರಾಡಕ್ಟ್ ಅಂತ ಏನು ಕರಿತೀವಿ, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ ನಾವು, ಒಟ್ಟು ಕೊಡುಗೆ ಕೃಷಿ ವಲಯದ ಕೊಡುಗೆ ಒಟ್ಟು ಆರ್ಥಿಕತೆಗೆ 18.8% ಇದೆ. ಅದು ಕಳೆದ ವರ್ಷ 18.6% ಇದ್ದು ಈ ಥರದ ಸಮೇತ ಜಾಸ್ತಿ ಆಗಿದೆ. ಇದು ಜಾಸ್ತಿ ಆಗಿದ ಕಾರಣ ಇರ್ಬೋದು, ಯಾಕಂದರೆ ಕೆಲವು ಬೇರೆ ವಲಯಗಳಲ್ಲಿ ಈಗ ಆರ್ಥಿಕ ಕೊಡುಗೆ ಕಡಿಮೆ ಆಗಿದೆ, ಹಾಗೆ ಸೇವಾ ವಲಯದಿಂದ ಕಡಿಮೆ ಆಗೋದ್ರಿಂದ ಕೃಷಿ ವಲಯ ಅದನ್ನು ಜಾಸ್ತಿ ಕೊಡುಗೆ ಕೊಟ್ಟಿದೆ ಈ ವರ್ಷದಿಂದ. ಈ ಎಲ್ಲ ಬೆಳವಣಿಗೆಯ ಮೂಲಕ ಅಂದರೆ ಕೃಷಿ ಒಂದು ವಲಯ ಒಂದು ಬಹಳ ಪ್ರಮುಖವಾದ ವಲಯ, ಆರ್ಥಿಕ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿ ಕಾಣಬೇಕು ನಮ್ಮ ದೇಶ ಅಂದರೆ ಕೃಷಿ ವಲಯ ಬಹಳ ಪ್ರಮುಖವಾದ ವಲಯ. ಯಾವುದೇ ಕಾರಣಕ್ಕೂ ಕೃಷಿ ವಲಯವನ್ನು ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೃಷಿ ವಲಯ ಒಂದು ಬಹಳ ಆದ್ಯತೆ ವಲಯ, ಆದ್ದರಿಂದ ಇದನ್ನು ಕೃಷಿ ಸುಭಿಕ್ಷವಾಗಿದ್ದು ಮಾತ್ರ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಡಾಕ್ಟರ್ ನೇಮಿಚಂದಪ್ಪರೆ, ತಾವು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನು ಮತ್ತು ಕೃಷಿ ತಂತ್ರಜ್ಞರು, ಜೊತೆಗೆ ಈ ಒಂದು ವಿಶೇಷವಾಗಿ ಕೃಷಿ ಏನು ಉಪಕರಣಗಳು ರೈತರಿಗೆ ಬರ್ತಾವೆ ಅದರಲ್ಲಿ ಸಾಕಷ್ಟು ಒಂದು ಪರಿಣಿತಿಯನ್ನು ಪಡೆದಂಥವರು. ಮೊದಲನೇದಾಗಿ ಡ್ರೋನ್ ಶಕ್ತಿ ಅಂತಕ್ಕಂಥದ್ದು ಹೈಲೈಟ್ ಮಾಡಿದ್ದಾರೆ ಈ ಬಜೆಟಲ್ಲಿ. ಈ ಡ್ರೋನ್ ಶಕ್ತಿ ಬಗ್ಗೆ ಹೇಳಿ, ಏನು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ರೈತರಿಗೆ ಉಪಯೋಗ ಆಗುತ್ತೆ, ಈ ಒಂದು ಡ್ರೋನನ್ನು ಬಳಸೋದ್ರಿಂದ ಹೇಗೆ ನಮ್ಮ ಕೃಷಿಯಲ್ಲಿ ರೈತರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅಂತ? ಈ ಸಾಲಿನ ಬಜೆಟ್ನಲ್ಲಿ ಡ್ರೋನ್ ಬಳಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಆ ಡ್ರೋನ್ಗಳನ್ನು ಕೆಮಿಕಲ್ ಸಿಂಪರಣೆಗೆ, ಔಷಧಿ ಹೊಡೆಯಕ್ಕೆ ಹೊಲಗಳಲ್ಲಿ, ಆಮೇಲೆ ಮತ್ತೆ ಈಗ ಭೂ ದಾಖಲೆಗಳ ಡಿಜಿಟಲೀಕರಣ ಅದಕ್ಕೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ, ಅವ್ರ ಉದ್ದೇಶ ಇದೆ. ಈಗ ನಾವು ಇಲ್ಲಿ ರಾಯಚೂರಲ್ಲೆಲ್ಲ ಸುತ್ತಮುತ್ತ ನಾವು ನೋಡಿವಲ್ಲ, ಎಲ್ಲಿ ನಾವು ಮನುಷ್ಯರು ಕಾರ್ಮಿಕರು ಒಳಗಡೆ ಹೋಗಿ ಸ್ಪ್ರೇ ಮಾಡೋಕ್ಕಾಗಲ್ಲ ಅಥವಾ ಮೆಷಿನ್ ಸಹಾಯದಿಂದ ಸ್ಪ್ರೇ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಕಾಟನ್, ಹತ್ತಿಯ ಬೆಳೆಯಲ್ಲಿ ನಾವು ಭಾಳಷ್ಟು ನಮಗೆ ರಿಕ್ವೆಸ್ಟ್ ಬಂದವು. ನಾವೆಲ್ಲ 25 ಎಕರೆ 50 ಎಕರೆ ಎಲ್ಲ ಸ್ಪ್ರೇ ಮಾಡಿಸ್ಕೊಟ್ಟಿದ್ದೀವಿ ಡ್ರೋನ್ ಅನ್ನು ಬಳಸಿ. ಅದೇ ರೀತಿ ಈ ಬಜೆಟಲ್ಲಿ ಕೆಮಿಕಲ್ ಸಿಂಪರಣೆ ಮತ್ತು ಲ್ಯಾಂಡ್ ಮೆಜರ್ಮೆಂಟ್ಗೆ, ಬೆಳೆ ಸರ್ವೆ ಮಾಡೋಕ್ಕೆ, ಆಮೇಲೆ ಡಿಜಿಟಲೀಕರಣ ಮಾಡ್ತಾರಂತೆ ಈ ಸರ್ವೆ ನಂಬರ್ ಥ್ರೂಔಟ್ ದಿ ಸ್ಟೇಟ್, ಎಲ್ಲ ಸ್ಟೇಟ್ನಾಗ ಒಂದೇ ತರ ಲ್ಯಾಂಡ್ ರೆಕಾರ್ಡ್ಸ್, ಯೂನಿಫಾರ್ಮ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿರೋದಾರೆ. ಹೇಗೆ ಇದು ರೈತರಿಗೆ ಡ್ರೋನ್ಗಳು ಕೈಗೆಟಕ್ತಾವಂತೀರ, ಹೇಗೆ ಮುಂದಿನ ದಿನಗಳಲ್ಲಿ ಹೇಗೆ ಸರ್ಕಾರ ಒದಿಸಲಿಕ್ಕೆ ಸಹಾಯ ಮಾಡುತ್ತೆ, ಯಾವ ರೀತಿ ಇದು ರೈತರಿಗೆ, ಯಾಕಂದ್ರೆ ಬಹಳಷ್ಟು ಬೆಲೆ ಇರುತ್ತೆ ಡ್ರೋನ್ಗಳನ್ನು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನ ಹೇಗೆ ಮಾಡ್ತಾರಂತೆ? ನಾವು ಈಗಾಗಲೇ 3-4 ವರ್ಷದಿಂದ ಡ್ರೋನ್ ಮ್ಯಾಗೆಲ್ಲ ನಾವು ಪ್ರಯೋಗಗಳನ್ನು ಮಾಡ್ತಾ ಇದೀವಿ. ಅವು ಸಾಫ್ಟ್ವೇರ್ ಎಲ್ಲ ಈಗ ಚೇಂಜ್ ಆಗ್ತದವೆಲ್ಲ. ನಾವು ಡ್ರೋನ್ಗಳು ಈಗ ಈವನ್ ಅದ್ರ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಬಂತು. ಆಮೇಲೆ ಇಂಪ್ರೂವ್ಮೆಂಟ್ ಇದೆ, ಬಹಳಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. 10 ಲೀಟ್ರ್ 20 ಲೀಟ್ರ್ ಕೆಪಾಸಿಟಿ ತನಕ ಹೊತ್ತೊಯ್ಯುವ ಕೆಪಾಸಿಟಿ ಹೊಂದ್ಯಾವ ಡ್ರೋನ್ಗಳು. ಭಾಳ ಚೆನ್ನಾಗೆಲ್ಲ ಸ್ಪ್ರೇ ಮಾಡಿದವು. ಅಂದ್ರೆ ಅದನ್ನ ಯಾವ್ದೋ ಒಂದು ಏಜೆನ್ಸಿ ಮುಖಾಂತರ ರೈತರಿಗೆ ಬಾಡಿಗೆ ರೂಪದಲ್ಲಿ ಕೊಡ್ತಕ್ಕಂತ ವ್ಯವಸ್ಥೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಈಗಾಗಲೇ ಇದೆ, ಅದು ಇದೆ, ಬಾಡಿಗೆ ರೂಪದಲ್ಲೇ ತರಿಸಿ ಬಡಿಸಿಕೊಟ್ಟಿವಿ. ಎಕರೆಗೆ ಒಂದು 500 ರೂಪಾಯಿ ಆ ತರ ಚಾರ್ಜ್ ಮಾಡ್ತಾರ ಅವರು. ಒಂದು ಈ ಏನ್ ನಮ್ದು ಕೃಷಿ ಯಂತ್ರಗಳ ಇವು ಅದಾವಲ್ಲ, ಏನು ಬಾಡಿಗೆ ಕೊಡುವಂತ ಬಾಡಿಗೆ ಆಧಾರಿತ ಕೇಂದ್ರಗಳು, ಬಾಡಿಗೆ ಆಧಾರಿತ ಕೇಂದ್ರಗಳಲ್ಲಿ ಅದರಲ್ಲೆಲ್ಲ ಡ್ರೋನ್ ಕೂಡ ಇಡ್ತಾರೆ ಇನ್ಮ್ಯಾಗ. ಮತ್ತೊಂದು ವಿಚಾರ ಡಾಕ್ಟರ್ ಲೋಕೇಶ್ ಅವರೇ, ಈ ಒಂದು ಬಜೆಟ್ ಅಲ್ಲಿ ವಿಶೇಷವಾಗಿ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ಗೆ ಹೆಚ್ಚು ಒಂದು ಒತ್ತಾಸೆಯನ್ನು ಕೊಡ್ತಾ ಇದ್ದಾರೆ. ಹೇಗೆ ಇಲ್ಲಿ ಇದನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್? ಹೌದು, ಇದು ಒಂದು ಮಹತ್ವದ ಈ ಒಂದು ವಿಶೇಷತೆ ಅನ್ಬೋದು. ಈ ನಮ್ಮ ಈ ಬಜೆಟ್ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ, ಸರ್ಕಾರಕ್ಕೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡಲಿಕ್ಕೆ ಸಹ ಘೋಷಣೆ ಮಾಡಿದೆ, ಯೋಜನೆಗಳನ್ನು ಘೋಷಣೆ ಮಾಡಿದೆ. ಅದರ ಜೊತೆಗೆ ಈ ಯೋಜನೆಯನ್ನು ಸಂಶೋಧನೆಯ ಜೊತೆಗೆ ಈ ನಮ್ಮ ಎಲ್ಲ ಏನು ಪಠ್ಯಕ್ರಮದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳ ಏನು ಪಠ್ಯಕ್ರಮ ಇದೆ ಅದರಲ್ಲಿ ಸಮೇತ ಇದನ್ನು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿವನ್ನು ಪಠ್ಯಕ್ರಮವನ್ನು ಅಳವಡಿಸಿಕೊಂಡು ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಆಗಬೇಕಂತ ಹೇಳಿಕೊಂಡು ಉತ್ತೇಜನವನ್ನು ಸಹ ಮಾಡಬೇಕಂತ ಹೇಳ್ಬಿಟ್ಟು ಈ ಬಜೆಟ್ನಲ್ಲಿ ಪ್ರಸ್ತಾವನೆಯನ್ನು ಇಡಲಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಈ ನ್ಯಾಚುರಲ್ ಫಾರ್ಮಿಂಗ್ ಅಂಡ್ ಕೆಮಿಕಲ್ ಫ್ರೀ ಅಂದರೆ, ಈಗ ನಮ್ಮಲ್ಲಿ ನಮಗೆಲ್ಲ ಕನ್ವೆನ್ಷನಲ್ ಅಗ್ರಿಕಲ್ಚರ್ ಏನು, ಸೊ ಅದರಲ್ಲಿ ನಾವು ಸಾಕಷ್ಟು ಕೀಟನಾಶಕಗಳು ಇರ್ಬೋದು, ಆಮೇಲೆ ವೀಡಿಸೈಡ್ಸ್ ಇರ್ಬೋದು, ಬಹಳಷ್ಟು ರಾಸಾಯನಿಕಗಳನ್ನು ಬಳಸ್ತಾ ಇದರಿಂದ ಭೂಮಿ ಗುಣಮಟ್ಟ ಹಾಳಾಗೋಗಿದ್ರಿಂದ ಅದು ನಾವು ಆಹಾರ ಪದಾರ್ಥಗಳ ಸೇರಿ ನಮ್ಮ ಆಹಾರದ ಗುಣಮಟ್ಟ ಸಮೇತ ಕಳಪೆ ಮತ್ತು ಕಲುಷಿತಗೊಂಡು ಆ ಗುಣಮಟ್ಟ ಹಾಳಾಗೋಗಿದೆ. ಅದರಿಂದ ಇವೆಲ್ಲಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಂದರೆ ಬೇಕಾಗಿರೋದಂತ ಇವತ್ತು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ, ಇದಕ್ಕೆ ಹೆಚ್ಚೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ, ಈ ಒಂದೇ ದಿನದಲ್ಲಿ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ತಂದ ತಕ್ಷಣ ನಮ್ಮ ಏನು ಕನ್ವೆನ್ಷನಲ್ ಅಗ್ರಿಕಲ್ಚರ್ನ ಎಲ್ಲನ ಬದಲಾವಣೆ ತರಲಿಕ್ಕಾಗಲ್ಲ. ಇದರಲ್ಲಿ ಪ್ರೋತ್ಸಾಹ ಯಾಕಂದರೆ ಸಂಶೋಧನೆ ಜಾಸ್ತಿ ಆಗಬೇಕು ಮತ್ತು ಅದ್ರ ಬಗ್ಗೆ ಪ್ರಚಾರ ಆಗಬೇಕು, ಅದ್ರ ಬಗ್ಗೆ ನಮ್ಮಲ್ಲಿ ತಿಳುವಳಿಕೆ ಬರಬೇಕು. ವಿದ್ಯಾರ್ಥಿಗಳಿಂದ ಹಿಡಿದು ರೈತರ ಮಟ್ಟವರೆಯಲ್ಲಿ ಬಂದಾಗ ಕೆಲವು ವರ್ಷಗಳಲ್ಲಿ ಇದನ್ನ ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡಿ ನಮ್ಮ ಆರೋಗ್ಯನ ಸಮೇತ ಕಾಪಾಡ್ಕೊ ಬರ್ಬೋದಂತ ಈ ಉದ್ದೇಶದಿಂದ ತುಂಬಾ ಲಾಂಗ್ ಟರ್ಮ್ ಯೋಜನೆಯಿಂದ ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಇದರಿಂದ ಒಂದು ಸಹ ಒಳ್ಳೆಯ ಇದರಿಂದ ಸುಸ್ಥಿರ ಕೃಷಿಯನ್ನು ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಒಟ್ಟಾರೆ ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಮೊದಲನೇ ಹಂತವಾಗಿ ಈ ರಾಸಾಯನಿಕ ಮುಕ್ತ ಕೃಷಿಯನ್ನು ಗಂಗಾ ನದಿ ದಡದಲ್ಲಿ ಈ ಕಡೆ 5-5 ಕಿಲೋಮೀಟರ್ ಒಂದು ಪ್ರಾಯೋಗಿಕವಾಗಿ ತಗೋಣಕ್ಕೆಲ್ಲ ಉದ್ದೇಶ ಇದೆ ಅವ್ರದ್ದು. ಮತ್ತೊಂದು ಡಾಕ್ಟರ್ ನೇಮಿ ಚಂದಪ್ಪ ಅವರೇ, ನದಿಗಳ ಜೋಡಣೆಗೆ ಆದ್ಯತೆಯನ್ನು ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರಂತಕ್ಕಂಥದ್ದು. ಈಗ ಕೃಷ್ಣಾ ಗೋದಾವರಿ ಇರ್ಬೋದು, ಕಾವೇರಿ ಪೆನ್ನಾರ್ ನದಿಗಳಿರ್ಬೋದು, ಈ ನದಿಗಳ ಜೋಡಣೆ ಯಾಕೆ ತಂದಿದ್ದಾರಂತೆ ತಾವು ತಜ್ಞರಾಗಿ? ಇದು ಮೊದಲಿದ್ದ ವಾಜಪೇಯಿ ಅವ್ರ ಕಾಲದಾಗಿದ್ದ ಅವ್ರಿಗೆ ಬಹಳ ಒಂದು ಮಹದಾಶೆ ಇದು ನದಿಗಳ ಜೋಡಣೆ. ಅದು ಈಗ ಕಾರ್ಯರೂಪಕ್ಕೆ ಬಂದಿದೆ. ಈಗ ಪಂಚ ನದಿ ಜೋಡಣೆ ಗುರಿ ಹೊಂದಿದ್ದಾರೆ ಈ ನಮ್ಮ ಭಾರತ ಸರ್ಕಾರದವರು. ಕಾವೇರಿ ಪೆನ್ನಾರ್ ಕೃಷ್ಣಾ ಸೇರಿದಂತೆ 5 ನದಿಗಳು ಜೋಡಣೆ ಒಂದು ಯೋಜನೆ ಸಿದ್ಧವಾಗಿದೆ. ಯಮುನಾ ನದಿಯ ಉಪನದಿಗಳಾದ ಕೆನ್ ಬೆಟ್ಟ ನದಿಗಳು ಜೋಡಣೆಯನ್ನು 44,605 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ. ಮುಂಗಡ ಪತ್ರದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಹೇಗೆ ನದಿಗಳ ಜೋಡಣೆಯಿಂದ ನಮ್ಮ ರೈತರಿಗೆ ಲಾಭ ಆಗದಂತಿರೋ, ಯಾಕಂದ್ರೆ ನುಕ್ಸಾನ ಇದೆ ಅಂತೀರಾ, ಹೇಗಂತಿರ್ತಾವು? ಅಲ್ಲ, ಈ ನದಿಗಳ ಜೋಡಣೆಯಿಂದ ಲಾಭ ಆಗೇ ಆಗ್ತತಿ, ಉತ್ಪಾದಕತೆನೂ ಹೆಚ್ಚಿಗೆ ಆಗ್ತತಿ. ಅದು ಸ್ವಲ್ಪ ಆಯಾ ಸ್ಟೇಟ್ನಲ್ಲಿ ಒಪ್ಪಿಗೆ ಕೊಡಬೇಕದು. ಅಂದ್ರೆ ನೀರಾವರಿ ಲಭ್ಯತೆ ನೀರಿನ ಅನುಕೂಲತೆ ಆಗತ್ತಂತೀರ? ಹೌದು. ಏನಂದ್ರೆ ಈಗ ನಮ್ಮ ಈ ಗೋದಾವರಿ ಕೃಷ್ಣ ನದಿ, ಕೃಷ್ಣಾ ಪೆನ್ನಾರ್, ಪೆನ್ನಾರ್ ಕಾವೇರಿ ನದಿ ಜೋಡಣೆ ಈ ತರ ಎಲ್ಲ ಇದೆ. ಆ ಇಂಟರ್ ಸ್ಟೇಟ್ ವಿಷಯ ಆಗಿರೋದ್ರಿಂದ ಆ ಎರಡೂ ರಾಜ್ಯಗಳು ಒಪ್ಪಿಗೆ ಕೊಟ್ಟರೆ, ಜೊತೆಗೆ ಅದು ಇನ್ನೊಂದಂತಂದ್ರೆ ಮುಖ್ಯವಾಗಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎಲ್ಲೆಲ್ಲಿರುತ್ತೆ ಅದು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇಸಿಗೆಯಲ್ಲಿ ಕುಡಿ ನೀರಿನ ಸಮಸ್ಯೆ ಇರಬಹುದು, ಕೃಷಿ ಪಂಪ್ ಸೆಟ್ಗಳಿಗೆ ಮೇನ್ ಕುಡಿಯ ನೀರಿಗೆ ಬಹಳ ಇದು ಯೂಸ್ ಆಗ್ತದೆ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಪರಿಸರ ತಜ್ಞರು ಇದರಿಂದ ಕೆಲವೊಂದು ಪರಿಸರಕ್ಕೆ ಧಕ್ಕೆ ಆಗತ್ತೆ. ಈ ಯೋಜನೆಯಡಿ 9.08 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಿಗಲಿದ್ದು 12 ಲಕ್ಷ ಜನರಿಗೆ ಕುಡಿಯುವ ನೀರು ಪೂರೈಕೆಯಾಗಲಿದೆ. ಇದೇ ಯೋಜನೆಯಡಿಯಲ್ಲಿ 103 ಮೆಗಾವ್ಯಾಟ್ ಜಲವಿದ್ಯುತ್ ಹಾಗೂ 27 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ. ಮತ್ತೊಂದು ವಿಚಾರ ಡಾಕ್ಟರ್ ಲೋಕೇಶ್ ಅವರೇ, 2023 ಇಯರ್ ಆಫ್ ಮಿಲೆಟ್ಸ್ ಅಂತೇಳಿ ಘೋಷಣೆ ಆಗಿದೆ. ಏನು ಇದಕ್ಕೆ ಆದ್ಯತೆ ಕೊಡ್ತಾರೆ ಮಿಲೆಟ್ ಇಯರ್ ಅಂತ? 2023 ಸಿರಿಧಾನ್ಯಗಳ ವರ್ಷಗಳಂತೇಳಿ ನಮ್ಮಲ್ಲಿ ಇದು ಮಾಡಿದ್ರೆ ಅದಕ್ಕೆ ಬಹುಮುಖ್ಯವಾಗಿ ಈ ಸಿರಿಧಾನ್ಯ ಅಂತ ನೋಡಿ ನಮ್ಮಲ್ಲಿ ಆಹಾರದ ಪದ್ಧತಿ ಯಾಕೆ ಬಂದ್ರೆ ನಾವು ಈಗ ವೀಟ್ ಅಂಡ್ ರೈಸ್ ಪೇದ ಅಕ್ಕಿ ಮತ್ತು ಗೋಧಿಯ ನಮ್ಮ ಆಹಾರ ಜಾಸ್ತಿ ಡಾಮಿನೆಂಟ್ ಆಗಿದೆ. ಅದರ ಸಿರಿಧಾನ್ಯ ಪೌಷ್ಟಿಕಾಂಶಗಳು ನಮ್ಮಲ್ಲಿ ಈಗ ಏನಂತ ಫುಡ್ ಸೆಕ್ಯೂರಿಟಿ ಹೋಗಿ ನ್ಯೂಟ್ರಿಷನ್ ಸೆಕ್ಯೂರಿಟಿ ಬೇಕಾದ್ರಿಂದ ಸಿರಿಧಾನ್ಯಗಳಲ್ಲಿ ಇವು ಸಾಮಾನ್ಯವಾಗಿ ಮಳೆ ಆಧಾರಿತ ಪ್ರದೇಶಗಳಲ್ಲಿ ಬೆಳಿತಕ್ಕಂಥ ಧಾನ್ಯಗಳು ಹಾಗೂ ಡ್ರೌಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥವು ಮತ್ತು ಅತ್ಯುತ್ತಮವಾದ ನ್ಯೂಟ್ರಿಯೆಂಟ್ಸ್ ಏನು ನಮಗೆ ನಮ್ಮ ದೇಹಕ್ಕೆ ಬೇಕೋ ಆ ಥರ ಪೋಷಕಾಂಶಗಳಿರೋದ್ರಿಂದ ಈ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಉತ್ತೇಜನ ನೀಡಬೇಕಾಗಿದೆ. ಈ ಸಿರಿಧಾನ್ಯಗಳಿಂದ ವರ್ಷ 2023 ಆದ್ರಿಂದ ಇದಕ್ಕೆ ಬೇಕಾದಕ್ಕಂಥ ಪ್ರೋತ್ಸಾಹ ನಮ್ಮಲ್ಲಿ ಈಗ ಸಿರಿಧಾನ್ಯಗಳ ನವಣೆ ಇರ್ಬೋದು, ಕೊರಲೆ ಇರ್ಬೋದು, ಸಜ್ಜೆ ಇರ್ಬೋದು, ಇವೆಲ್ಲ ಏನಾಗಿದೆ ಅಂದರೆ ಸಾಕಷ್ಟು ಬೆಳೀತಿದ್ದ ಅವುಗಳ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಆದ್ದರಿಂದ ಅಲ್ಲಿ ಒಂದು ಕಡೆ ನಮ್ಮಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ ಇದೆ, ಅದಕ್ಕಿಂತ ಲಾಭಗಳು ಬಹಳ ಇದೆ. ಬಟ್ ಆದರೆ ಅವುಗಳ ಮಾರುಕಟ್ಟೆ ಬೆಲೆ ಕಡಿಮೆ ಇದರಿಂದ ಅವುಗಳ ಮೌಲ್ಯವರ್ಧನೆ ಆಗಬೇಕಾಗಿದೆ. ಮೌಲ್ಯ ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಅಥವಾ ಕೊರಲೆ ಇರ್ಬೋದು, ಅಥವಾ ಇವೆಲ್ಲ ಸಿರಿಧಾನ್ಯಗಳಿಗೆ ಮೌಲ್ಯವರ್ಧನೆ ಆದಾಗ ಅವುಗಳಿಗೆ ಸಾಕತ್ತು ಮಾರುಕಟ್ಟೆ ವ್ಯವಸ್ಥೆ ರೈತರಿಗೆ ಬೆಳೆಯತಕ್ಕಂಥ ರೈತರಿಗೆ ಉಪಯೋಗ ಆಗುತ್ತೆ. ಆದ್ದರಿಂದ ಈ ಬಜೆಟಲ್ಲಿ ಸಿರಿಧಾನ್ಯ ಬೆಳೆಯಲಿಕ್ಕೆ ಪ್ರೋತ್ಸಾಹ ಹಾಗೂ ಅವುಗಳ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಈ ಬಜೆಟಲ್ಲಿ ಇಡಲಾಗಿದೆ. ಇದರ ರೀತಿಯಿಂದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಇದಕ್ಕೆ ಪ್ರಚಾರ ಮಾಡೋದು, ಅವಕ್ಕೆ ಈ ಸಿರಿಧಾನ್ಯಗಳ ಬಗ್ಗೆ ಅವುಗಳ ಗುಣಮಟ್ಟ ಮತ್ತು ಅವುಗಳಿಂದ ಆಗುವಂಥ ಲಾಭಗಳನ್ನು ಜನಸಾಮಾನ್ಯ, ಯಾಕಂದರೆ ಬೇಡಿಕೆ ಜಾಸ್ತಿ ಆದಾಗ ಮಾತ್ರ ಅವುಗಳು ಉತ್ಪಾದನೆ ಮಾಡಿದಾಗ ರೈತರಿಗೆ ಲಾಭ ಬರುತ್ತೆ. ಯಾವುದೇ ಒಂದು ವಸ್ತು ನಾವು ಉತ್ಪಾದನೆ ಮಾಡಿದಾಗ ಏನಾಗುತ್ತೆ ಅಂದರೆ ತಗೊಳ್ಳೋರಿಲ್ಲ ಅಂದಾಗ ಅದಕ್ಕೆ ಆ ವಸ್ತುನ ರೈತರು ಬೆಳೆದು ಬಿಡಬೇಕಾಗತ್ತೆ. ಆದ್ದರಿಂದ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ಸಿರಿಧಾನ್ಯಗಳಿಗೆ ಬೇಡಿಕೆಯನ್ನು ನಾವು ನಮ್ಮಲ್ಲಿ ನಮ್ಮ ದೇಶದ ಒಳಗೆ ಇರ್ಬೋದು ಅಥವಾ ಬೇರೆ ದೇಶಗಳಾಗಿ ನಾವು ಬೇಡಿಕೆಯನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಇವಕ್ಕೆ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಎಕ್ಸಿಬಿಷನ್ಸ್ ಹಮ್ಮಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬೇಡಿಕೆ ಪ್ರಚಾರ ಮಾಡೋದ್ರಿಂದ ಇವುಗಳ ಬೇಡಿಕೆ ಜಾಸ್ತಿ ಆಗಿ ಮೌಲ್ಯವರ್ಧನೆ ಜಾಸ್ತಿ ಆಗಿ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಎಂಬ ಇದರಿಂದ ಇದಕ್ಕೆ ಸಮೇತ ಸಾಕಷ್ಟು ಪ್ರೋತ್ಸಾಹ ಈ ಬಜೆಟಲ್ಲಿ ನೀಡಲಾಗಿದೆ. ಸಿರಿಧಾನ್ಯದ ಬಗ್ಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು. ಈ ನಮ್ಮ ರಾಜ್ಯ ಮೂಲತಃ ಸಿರಿಧಾನ್ಯ ಪರಂಪರೆ ಇರುವ ರಾಜ್ಯ, ಎಲ್ಲ ನಾವು ಬೆಳೀತಾ ಇದೀವಿ. ಹಂಗಾಗಿ ನಮ್ಮ ರಾಜ್ಯಕ್ಕೆ ಇದು ಬಹಳಷ್ಟು ಅನುಕೂಲವಾಗ್ತಾ ಇದೆ. ಮೌಲ್ಯವರ್ಧನೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಸಿರಿಧಾನ್ಯದ ಬಿಸ್ಕೆಟ್ಗಳು, ಬ್ರೆಡ್ಗಳು ಎಲ್ಲ ನಾವು ಈಗಾಗಲೇ ಮಾಡ್ತಾ ಇದೀವಿ. ಮೌಲ್ಯವರ್ಧನೆ ಕೂಡ ಮಾಡ್ತಾ ಇದೀವಿ. ರೈತರಿಗೆಲ್ಲ ನಾವು ಆದಾಯ ಹೆಚ್ಚು ಮಾಡಕ್ಕೆ ಏನು ಕ್ರಮ ಬೇಕು ಎಲ್ಲ ತಗೊಂತಾ ಇದೀವಿ. ಅಂದ್ರೆ ಮುಖ್ಯವಾಗಿ ಅವುಗಳ ಒಂದು ಸಂಸ್ಕರಣೆ ಬಹಳಷ್ಟು ಸಂಸ್ಕರಣೆ ವಿಭಾಗ ಇದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಈಗಾಗಲೇ ನಾವೊಂದು ಬೇಕರಿ ಯೂನಿಟ್ ಇದೆ, ಅದರಲ್ಲೆಲ್ಲ ನಾವು ಎಲ್ಲ ಸಿರಿಧಾನ್ಯಗಳು ಮೌಲ್ಯವರ್ಧನೆ ಮಾಡ್ತಾ ಇದೀವಿ. ಇನ್ನೊಂದು ಮುಖ್ಯವಾಗಿ ಸೋಲಾರ್ ಪವರ್ಗೆ ಹೆಚ್ಚಾಗಿ ವಿಶೇಷವಾಗಿ ಸೋಲಾರ್ ಪವರ್ ಅಂದ್ರೆ ಎಲ್ಲ ಬರ್ತಾವ, ಅದರಲ್ಲಿ ನಮಗೆ ಮನೆ ಬಳಕೆಗೆ ಬರುತ್ತೆ, ಕೃಷಿ ಬಳಕೆಗೆ ಬರುತ್ತೆ, ಎಲ್ಲದಕ್ಕೆ ಬರುತ್ತೆ. ಅದಕ್ಕೆ ವಿಶೇಷವಾಗಿ 19,500 crore ಕೆಲವೊಂದು ಇನ್ಸೆಂಟಿವ್ಸ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸೋಲಾರ್ ಪವರ್ದಲ್ಲಿ ಯಾವ ರೀತಿ ಇಲ್ಲಿ ಕೃಷಿ ಒಳಗೆ ಬಳಕೆ ಆಗ್ತದೆ, ಎಲ್ಲೆಲ್ಲಿ ಬಳಸಬಹುದು ಸೋಲಾರ್ ಪವರ್ಗಳನ್ನು? ಸೋಲಾರ್ ಪವರ್ ಅನ್ನು ನಾವು ಪಂಪ್ ಸೆಟ್ಗೆ ಬಳಸಬಹುದು. ಈಗಾಗಲೇ ಪಂಪ್ ಸೆಟ್ಗೆಲ್ಲ ಬಳಸ್ತಾ ಇದೀವಿ. ಆಮೇಲೆ ನಾವೇನು ಕೆನಾಲ್ಗಳೇನು ಈಗ ಅದಾವಲ್ಲ, ಇರಿಗೇಷನ್ ಕೆನಾಲ್, ಗುಜರಾತ್ನಾಗೆಲ್ಲ ಇರಿಗೇಷನ್ ಕೆನಾಲ್ ಮೇಲೆ ಅವು ಸೋಲಾರ್ ಪ್ಯಾನಲ್ಗಳು ಹಾಕಿ ಅದರಿಂದ ಎವಾಪರೇಷನ್ ಕಡಿಮೆ ಆಗ್ತತಿ, ನಮಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತತಿ. ಆಮೇಲೆ ನಮ್ಮ ಕೇರಳದಲ್ಲಿ ಒಂದು ಏರ್ಪೋರ್ಟ್ ಇದೆ ಅಲ್ರಿ, ತ್ರಿವೆಂಡ್ರಮ್ ಇರಬೇಕು, ತ್ರಿವೆಂಡ್ರಮ್ ಏರ್ಪೋರ್ಟ್ ಕಂಪ್ಲೀಟ್ಲಿ ಅಂಡರ್ ಸೋಲಾರೇ ಅವರು ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ರೈತರೆಲ್ಲ ಸಾಕಷ್ಟು, ಈಗ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆಲ್ಲ ಒಂದು 9 acres, 10 acres, 5 kilowatt ದೊಡ್ಡ ದೊಡ್ಡ ಸೋಲಾರ್ ಪಾರ್ಕ್ ಗಳನ್ನು ಉತ್ಪಾದನೆ ಮಾಡಿ ಅವಾಗ ಒಳ್ಳೆ ರೇಟ್ ಇತ್ತು, ಇವಾಗ ಆ ರೇಟ್ ಇಲ್ಲ. ಹಂಗಾಗಿ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ದೊಡ್ಡ ದೊಡ್ಡ ಈ ಕಂಪನಿಗಳು ಇರ್ತಾವಲ್ಲ, ಇನ್ಫೋಸಿಸ್, ಆ ತರ ಸಾಫ್ಟ್ವೇರ್ ಕಂಪನಿಗಳು, ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ರೈತರ ಹೊಲಗಳಿಗೆ ಬಂದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಅವ್ರು ಇಲ್ಲಿ ಗ್ರಿಡ್ಡಿಗೆ ಕೊಟ್ಟು ಸೇಮ್ ಅಮೌಂಟ್ ಅನ್ನು ಅಲ್ಲಿ ವಿತ್ಡ್ರಾ ಮಾಡ್ಕೊಂತಿದ್ದಾರೆ. ಬಜೆಟ್ ಅಲ್ಲಿ ಅಗ್ರೋ ಫಾರೆಸ್ಟ್ರಿ ಬಗ್ಗೆ ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ ಬಜೆಟ್ ಅಲ್ಲಿ. ಡಾಕ್ಟರ್ ಲೋಕೇಶ್ ಅವರು, ಏನು ವಿಷಯ ಇದೆ ಅಗ್ರೋ ಫಾರೆಸ್ಟ್ರಿ ಡೆವಲಪ್ಮೆಂಟ್ ಬಗ್ಗೆ? ಸರ್, ಅಗ್ರೋ ಫಾರೆಸ್ಟ್ರಿ ಅಂದ್ರೆ ಕೃಷಿ ಅರಣ್ಯೀಕರಣ ನಮ್ಮಲ್ಲಿ ಈಗ ಆಲ್ರೆಡಿ ಇದೆ. ಅದಕ್ಕೆ ಏನಾದ್ರು ಪ್ರೋತ್ಸಾಹ ಜಾಸ್ತಿ ನೀಡಬೇಕು. ಯಾಕೆ ಕೃಷಿ ಅರಣ್ಯೀಕರಣದಿಂದ ಏನಾಗುತ್ತಂದ್ರೆ, ನಾವು ಬೆಳೆ ಬೆಳೆಯಿಂದ ಆದಾಯ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ರೈತರಿಗೆ. ಕೃಷಿ ಅರಣ್ಯ ಮಾಡಿದ ಮರ ಗಿಡಗಳನ್ನು ಬದುವಿನಲ್ಲಿ ಮತ್ತು ಆ ಹೊಲದಲ್ಲಿ ಏನು ನಮ್ಮ ಪಾಳುಭೂಮಿ ವೇಸ್ಟ್ ಲ್ಯಾಂಡ್ ಅಂತ ಏನಂತ ಅಲ್ಲಿ ಬೆಳೆದಾಗ ಅದಕ್ಕೆ ಪರಿಸರಕ್ಕೂ ಅನುಕೂಲ ಆಗುತ್ತೆ, ರೈತರಿಗೆ ಸಮೇತ ಅದರಿಂದ ಆದಾಯನೂ ಬರುತ್ತೆ ಕೆಲವು ಕೃಷಿ ಅರಣ್ಯಕ್ರಮ ಮಾಡಿದ. ಇದರಲ್ಲಿ ಕೆಲವು ಅಮೂಲ್ಯವಾದ ಬದಲಾವಣೆಗಳು ತರಬೇಕಂತ ಬಜೆಟಲ್ಲಿ ಪ್ರಸ್ತಾವನೆ ಇದೆ. ಯಾಕಂದರೆ ಕೆಲವು ಸರಿ ಕೆಲವು ಗಿಡ ಮರಗಳು ಬೆಳೆದಾಗ ಅವುಗಳಲ್ಲಿ ನಮ್ಮಲ್ಲಿ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಅವನ್ನು ಬೆಳೆಸಿ ಮತ್ತು ಕಟಾವು ಮಾಡೋಕ್ಕಾಗಲಿ ಮಾಡಲಿಕ್ಕಾಗಲಿ ಸ್ವಲ್ಪ ಕಾನೂನಿನ ತೊಡಕಿರೋದ್ರಿಂದ ಅವುಗಳ ನಿರ್ವಹಣೆ ಮಾಡಿ ಕೃಷಿ ಅರಣ್ಯಕರಣಕ್ಕೆ ಜಾಸ್ತಿ ಒತ್ತು ನೀಡ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಸಮೇತ ಈ ಬಜೆಟಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ. ಮತ್ತೊಂದು ಒಂದು ಸ್ಟೇಷನ್ ಒಂದು ಪ್ರಾಡಕ್ಟ್ ಅಂತಕ್ಕಂಥದ್ದು ಇಲ್ಲೊಂದು ಹೈಲೈಟ್ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಏನು ಅದು, ಅದರಿಂದ ಏನು ಯಾವ ರೀತಿ ರೈತರಿಗೆ ಉಪಯೋಗ? ಮೊದಲಿತ್ತು ಒಂದು ಜಿಲ್ಲೆ ಒಂದು ಕೇಂದ್ರ, ಹೌದು ಒಂದು ಜಿಲ್ಲೆ ಒಂದು ಉತ್ಪನ್ನ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿಯಲ್ಲಿ ಈಗ ನಮ್ಮಲ್ಲಿ ರಾಯಚೂರು ತಗೊಳ್ತಾರೆ ಒಣಮೆಣಸಿನಕಾಯಿ, ಜಿಲ್ಲೆಗೆ ಆಯ್ಕೆ ಆಗಿದೆ. ಅದೇ ರೀತಿ ಬೇರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಉತ್ಪನ್ನ ಆಗಿದೆ. ಅದರಲ್ಲಿ ಕಂಪ್ಲೀಟ್ ಏನು ವ್ಯಾಲ್ಯೂ ಚೈನ್ ಅಂತ ನಾವೇನು ಕರಿತೀವಿ, ಆ ಉತ್ಪಾದನೆಯಿಂದ ಹಿಡಿದು ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಕಳಿಸಬೇಕೋ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಕಳಿಸಲಿಕ್ಕೆ ಸಮೇತವಾಗಿ ಅದಕ್ಕೆ ಏನೇನು ಬೇಕಾಗುತ್ತೆ, ಅದಕ್ಕೆ ತಾಂತ್ರಿಕತೆ ಇರ್ಬೋದು, ಉತ್ಪಾದನೆ ತಾಂತ್ರಿಕತೆ ಅಥವಾ ಮೌಲ್ಯವರ್ಧನೆ ತಾಂತ್ರಿಕತೆ, ಆ ಮಾರುಕಟ್ಟೆ ವ್ಯವಸ್ಥೆ, ಅದಕ್ಕೆ ಬೇಕಾದ ಇಂಡಸ್ಟ್ರೀಸ್ ಟೆಕ್ನಾಲಜಿ ಇರ್ಬೋದು, ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು, ಇದ್ಕಾಳ ಟೋಟಲ್ ವ್ಯಾಲ್ಯೂ ಚೈನ್ ಮಾಡಲಿಕ್ಕೆ ಏನೇನು ಬೇಕು ಅದರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ತಗೊಂಡು ಆ ಒಂದೊಂದು ಜಿಲ್ಲೆ ಒಂದು ಉತ್ಪನ್ನ ಮಾಡಿ, ಯಾಕಂದ್ರೆ ಸ್ಪೆಷಲೈಸ್ಡ್ ಆ ಜಿಲ್ಲೆ ಅದರಲ್ಲಿ ಆದಾಗ ಅವರಲ್ಲಿ ಹೌದು ಈಗ ಬೇಡಿಕೆ ಜಾಸ್ತಿ ಇರುತ್ತೆ. ಉದಾಹರಣೆ ಅಂತಂದ್ರೆ ನಾವು ಬ್ಯಾಡಗಿ ಮೆಣಸಿನಕಾಯಿ ಬೇಡಿಕೆ ಜಾಸ್ತಿ ಇದೆ, ಹೌದು. ಆಮೇಲೆ ಅರಿಶಿನಕ್ಕೆ ಬಂದ್ರೆ ಅತ್ತಾಗೆಲ್ಲ ಮಾಲಿಂಗ್ಪುರ್ ಅತ್ತಾಗೆಲ್ಲ ಬೆಲ್ಲ ಸಾವಯವ ಬೆಲ್ಲಕ್ಕೆ ಬೇಡಿಕೆ ಇದೆ, ಹೌದು. ಆ ತರ ಆ ಪ್ರಾಡಕ್ಟ್ ಗಳನ್ನ ಅಭಿವೃದ್ಧಿ ಎಲ್ಲಿ ಜಿಲ್ಲೆ ಯಾವ ವಾತಾವರಣದಲ್ಲಿ ಯಾವ ಬೆಳೆ ಸೂಕ್ತವಾಗಿದೆ ಆ ಒಂದೊಂದು ಜಿಲ್ಲೆಗೆ ಒಂದೊಂದು ಉತ್ಪನ್ನವನ್ನು ಆಯ್ಕೆ ಮಾಡಿ ಇದು ಮಾಡಿ. ಉದಾಹರಣೆಗೆ ರಾಯಚೂರಲ್ಲಿ ನಮ್ಮಲ್ಲಿ ಒಣಮೆಣಸಿನಕಾಯಿ, ಅದೇ ರೀತಿ ಬಳ್ಳಾರಿಯಲ್ಲಿ ಪಿಗ್ ಅಂದ್ರೆ ನಾವಲ್ಲಿ ಅಂಜೂರ ಮಾಡ್ತಿದ್ವಿ, ಅದೇ ಇರ್ತಾ ಅಲ್ಲಿ, ಯಾಕಂದ್ರೆ ಅಲ್ಲಿ ಸಾಕಷ್ಟು ಆ ವಾತಾವರಣ ಅದಕ್ಕೆ ಸಾಕಷ್ಟು ಅಲ್ಲಿ ಬೆಳೀತಕ್ಕಂಥ ರೈತರಿದ್ದಾರೆ ಅದಕ್ಕಂತ ಬೆಳೆಕೊಂಡಿದ್ದಾರೆ. ಅದರಲ್ಲಿ ನಾವು ಹೆಚ್ಚೆಚ್ಚವಾಗಿ ಮಾಡಿದಾಗ ಆ ಏರಿಯಾ ಪ್ರದೇಶವನ್ನಾಗಿರ್ಬೋದು ಅಥವಾ ಅವಕ್ಕೆ ಮೌಲ್ಯವರ್ಧನೆ ಮಾಡಿದಾಗ ರೈತರಿಗೆ ಇದರಿಂದ ಆದಾಯ ಮತ್ತು ಉದ್ಯೋಗ ಸಮೇತ ರೈತರಿಗೆ ದೊರೆಯುತ್ತದೆ. ಮತ್ತೊಂದು ವಿಚಾರ ಇಲ್ಲಿ ಬಜೆಟ್ ಅಲ್ಲಿ ಐಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಡ್ ಅಂತ ಹೇಳ್ತಾರೆ ಡಾಕ್ಟರ್ ನಿಮಿ ಚಂದಪ್ಪ ಅವರೇ. ಐಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಡ್ ಹೇಗೆ ಇಲ್ಲಿ ಭೂ ದಾಖಲೆಗಳನ್ನ ಗಣಕೀಕರಣ ಮಾಡೋದಂತಿರೋ ಅಥವಾ ಹೇಗೆ ಇಲ್ಲಿ ಇದಕ್ಕೆ ಹೈಲೈಟ್ ಮಾಡಿದ್ದಾರೆ ಬಜೆಟ್ ಅಲ್ಲಿ ಏನು ಹೇಳ್ತಿರ್ತಾವೆ ವಿವರಣೆ? ಈ ಎಲ್ಲಾ ರಾಜ್ಯಗಳಲ್ಲಿ ಒಂದು ಈಗಾಗಲೇ ದಾಖಲೀಕರಣ ಡಿಜಿಟಲ್ ಆಗ್ತಾ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಸರ್ವೆ ನಂಬರ್ ಇವೆಲ್ಲ ನಮ್ಮ ಬ್ರಿಟಿಷರ ಕಾಲದಿದ್ದ ಒಂದು ಕೊಡುಗೆ ನಮಗೆ. ಹೌದು, ಈಗ ಅದನ್ನು ಯೂನಿಫಾರ್ಮ್ ಆಗಿ ಎಲ್ಲಾ ಒಂದು ರಾಜ್ಯದಲ್ಲಿ ಯೂನಿಫಾರ್ಮ್ ಆಗಿ ಒನ್ ನೇಷನ್ ಒನ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಈ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಮತ್ತೆ ಇಲ್ಲಿ ಅಗ್ರಿ ಸ್ಟಾರ್ಟ್ಅಪ್ ಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಗ್ರಿ ಸ್ಟಾರ್ಟ್ಅಪ್ ಗೆ ಮುಂದುವರಿಸಿದ್ದಾರೆ ಸಬ್ಸಿಡಿಗಳನ್ನು. ಫಾರ್ ಎಕ್ಸಾಂಪಲ್ ಯುವಕರೆಲ್ಲ ಅಗ್ರಿಕಲ್ಚರ್ ಓದ್ಯವರು, ಅಗ್ರಿ ಇಂಜಿನಿಯರಿಂಗ್ ಓದ್ಯರು, ಈ ಕೃಷಿ ಯಂತ್ರೋಪಕರಣ ಬಾಡಿಗೆ ಕೊಡೋದು, ಬಾಡಿಗೆ ಆಧಾರಿತ ಕೇಂದ್ರಗಳು, ಬಾಡಿಗೆ ಆಧಾರಿತ ಕೇಂದ್ರಗಳು, ಈ ಡ್ರೋನ್ ಬಂತು, ಆಮೇಲೆ ಪ್ರೈಮರಿ ಟಿಲ್ಲೇಜ್, ಸೆಕೆಂಡರಿ ಟಿಲ್ಲೇಜ್, ಎಲ್ಲಾ ರೀತಿಯ ಕೃಷಿ ಉಪಕರಣಗಳು ಇಟ್ಕೊಂಡು, ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ ಇವೆಲ್ಲ ಇಟ್ಕೊಂಡು ಈಗಾಗಲೇ ಬಹಳಷ್ಟು ಇದ್ರ ಉಪಯೋಗ ಪಡೆದಿದ್ದಾರೆ ನಮ್ಮ ಸ್ಟೂಡೆಂಟ್. ಅಗ್ರಿ ಕ್ಲಿನಿಕ್ ಗಳನ್ನ ತೆಗಿಬಹುದು, ಅಗ್ರಿ ಕ್ಲಿನಿಕ್ ಗಳು ಕೂಡ ತೆಗಿಬಹುದು. ಡಾಕ್ಟರ್ ಲೋಕೇಶ್ ಅವರೇ, ಇನ್ನೊಂದು ವಿಚಾರ, MSP ಪ್ರತಿ ವರ್ಷನೂ ಖರೀದಿ ಮಾಡ್ತಾ ಇದ್ದಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈತರಿಗೆ, ಈ ಸಲ ಏನು ವಿಶೇಷವಾಗಿ ಹೈಲೈಟ್ ಮಾಡಿದ್ರೆ? ಬೆಂಬಲ ಬೆಲೆ, ಬೆಂಬಲ ಬೆಲೆ ನೋಡಿ, ನಮ್ಮಲ್ಲಿ ಈಗ ನಾವು ಆಲ್ರೆಡಿ ನಾವು ಸಾಕಷ್ಟು ಉತ್ಪಾದನೆ ದೇಶದಲ್ಲಿ ಆಗ್ತಾ ಇದೆ, ನಮ್ಮ ಆಹಾರ ಧಾನ್ಯ ಉತ್ಪಾದನೆ ಆಗಿರ್ಬೋದು. ನಮ್ಮಲ್ಲಿ ಈಗ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಇನ್ನು ನಮ್ಮಲ್ಲಿ ಸಾಕಷ್ಟು ರೈತರಿಗೆ ತೊಂದರೆ ಇದೆ. ಮಾರುಕಟ್ಟೆ ವ್ಯವಸ್ಥೆಯೇ ಪ್ರಮುಖವಾದ ಅಂತ ಹೇಳ್ಬೋದು ನಾವು. ಈಗ ಮಾರುಕಟ್ಟೆ ಸುಧಾರಣೆ ಮಾಡಲಿಕ್ಕೆ, ಯಾಕಂದ್ರೆ ಪ್ರೈಸ್ ಡಿಟರ್ಮೈನ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆಯಿಂದ ಬೆಲೆ ನಿರ್ಧಾರ ಆಗುತ್ತೆ. ಆದ್ದರಿಂದ ಇದರಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಉತ್ಪನ್ನ ಜಾಸ್ತಿ ಬಂದಾಗ ಬೆಲೆ ಕುಸಿತ ಕಾಣುತ್ತೆ, ಅವಾಗ ರೈತರಿಗೆ ನಷ್ಟ ಉಂಟಾಗುತ್ತೆ. ಅದರಿಂದ ನಮ್ಮಲ್ಲಿ ಏನು ನಮ್ಮಲ್ಲಿ ಬೆಲೆ ನೀತಿ ಇದೆ, ಕೃಷಿ ಬೆಲೆ ನೀತಿ, ಆ ನೀತಿ ಪ್ರಕಾರ ಮತ್ತು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಥವಾ ಬೆಂಬಲ ಬೆಲೆ ನೀತಿ ಪ್ರಕಾರ ಈ ವರ್ಷ ಅದರಲ್ಲಿ 1,500 ಕೋಟಿ ಇದಕ್ಕೆ ಬೆಂಬಲ ಬೆಲೆ ಯೋಜನೆಗೆ ತೆಗೆದಿರಿಸಲಾಗಿದೆ. ಮೀನ್ ಯಾವಾಗ ನಮ್ಮಲ್ಲಿ ಬೆಂಬಲ ಬೆಲೆ ಏನು ನಮ್ಮಲ್ಲಿ ಪ್ರಮುಖವಾದ ಬೆಳೆಗಳಿದ್ದಾವೆ ದೇಶದಲ್ಲಿ, ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಆದಾಗ ಸರ್ಕಾರ ನೇರವಾಗಿ ಅವರಿಂದ ಕೊಂಡ್ಕೊಳ್ಳೋಕ್ಕಾಗುತ್ತೆ. ಈಗ ಮುಖ್ಯವಾಗಿ ಕೃಷಿಯ ಒಂದು ಏನು ಬಜೆಟ್ ಇದೆ, ಆ ಬಜೆಟ್ ಅನ್ನ ಮುಖ್ಯವಾದಂತಹ ಯೋಜನೆಗಳು ಏನಿದಾವೆ, ಹೆಚ್ಚು ಯಾವ ಯೋಜನೆಗಳಿಗೆ ಬಜೆಟ್ ಹೋಗ್ತಾ ಇದೆ ಈ ವರ್ಷ? ಪ್ರಮುಖವಾಗಿ ನೋಡೋದ್ರೆ ಎರಡು ಪ್ರಮುಖವಾದ ಯೋಜನೆಗಳು ಬರ್ತವೆ, ಒಂದು ಸೆಂಟ್ರಲ್ ಸ್ಕೀಮ್ಸ್ ಅಂಡ್ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಅಂದ್ರೆ ಕೇಂದ್ರ ಯೋಜನೆಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳು. ಕೇಂದ್ರ ಯೋಜನೆಗಳಲ್ಲಿ ನಾವು ನೋಡೋದಾದ್ರೆ ನೇರವಾಗಿ ಬಜೆಟ್ ಅಲ್ಲಿ ಸಾಕಷ್ಟು ಬಜೆಟ್ ಅದಕ್ಕೆ ಆಗಿದೆ. 1.55 ಲಕ್ಷ ಕೋಟಿ ಇದರಲ್ಲಿ ನಮ್ಮಲ್ಲಿ 68,000 ಕೋಟಿ ನಮ್ಮಲ್ಲಿ ಪಿಎಂ ಕಿಸಾನ್ ಯೋಜನೆ, ತಮ್ಮೆಲ್ಲರಿಗೆ ಪ್ರತಿ 6,000 ರೂಪಾಯಿ ಅವರ ಅಕೌಂಟ್, 2,000 ರೂಪಾಯಿ ಒಂದು ಅಕೌಂಟ್ಗೆ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೋಗುತ್ತೆ. ಅದರಲ್ಲಿ ಸುಮಾರು ಹೋದ ವರ್ಷ 65,000 ಕೋಟಿ ಇತ್ತು, ಈ ವರ್ಷ 22-23 ಬಜೆಟ್ಗೆ 68,000 ಕೋಟಿ ಅದಕ್ಕೆ ಮೀಸಲಾಗಿಟ್ಟಲಾಗಿದೆ. ಅದೇ ರೀತಿ ಇನ್ನೊಂದು ಪ್ರಮುಖವಾದ ಯೋಜನೆ ಅಂದ್ರೆ ಪಿಎಂ ಫಸಲ್ ಬಿಮೆ ಯೋಜನೆ, ಅಂದ್ರೆ ಇದು ಬೆಳೆ ವಿಮೆ ಯೋಜನೆ, ಅದಕ್ಕೊಂದು ಯೋಜನೆ ಇದೆ, ಅದೊಂದು ಬಹುಮುಖ್ಯವಾದ ಯೋಜನೆ. ಅದೇ ರೀತಿಯಾಗಿ ದಿ ಇಂಟ್ರೆಸ್ಟ್ ಸಬ್ವಿಷನ್ ಸ್ಕೀಮ್, ಅಂದ್ರೆ ಏನು ಬೆಳೆ ಸಾಲ ತಗಂತೀವಿ ಅದಕ್ಕೆ ಬೆಳೆ ಸಾಲಕ್ಕೆ ಬಡ್ಡಿ ಸಬ್ಸಿಡಿ ಕೊಡೋದು, ಅಂದ್ರೆ ರೈತರಿಗೆ ನೇರವಾಗಿ ಸಿಗಲ್ಲ, ಅಪ್ ಟು 3 ಲಕ್ಷದವರೆಗೆ ಸರ್ಕಾರದಲ್ಲಿ ಸಬ್ಸಿಡಿ ರೇಟ್ ಅಲ್ಲಿ ಬಡ್ಡಿ ಬ್ಯಾಂಕಿಗೆ ಸರ್ಕಾರ ಒದಗಿಸುತ್ತೆ, 3% ಇಂಟ್ರೆಸ್ಟ್ ರೇಟ್ ಅಲ್ಲಿ ಅಪ್ ಟು 3 ಲಕ್ಷದವರೆಗೆ. ಅದಕ್ಕೆ ಅದೊಂದು ಯೋಜನೆ, ಅದಕ್ಕೆ ಅಮೌಂಟ್ ಇದೆ. ಅದೇ ರೀತಿಯಾಗಿ ಮಾರ್ಕೆಟ್ ಇಂಟರ್ನ್ಯಾಷನ್ ಸ್ಕೀಮಿಗೆ ಹೇಳಿದೆ 1,500 ಕೋಟಿ ಆಗಿದೆ. ಅದೇ ರೀತಿ ಇನ್ನೂ ಒಂದು ಪ್ರಮುಖವಾದ ನಮ್ಮ ರೈತರಿಗೆ ಏನಾಗಿದೆ ಅಂದ್ರೆ 60 ವರ್ಷದ ಮೇಲೆ ಪೆನ್ಷನ್ ಸ್ಕೀಮ್ ಅಂತ ಬೇಕಾಯ್ತು. ಸೊ ಅದರಲ್ಲಿ ಈಗೇನ್ ಮಾಡಿದೆ, ಹೊಸ ಸ್ಕೀಮ್ ಪ್ರಕಾರ 40 ವರ್ಷದವರೆಗೆ ಅಂದ್ರೆ 18-40 ವರ್ಷದ ರೈತರು, ಯುವ ರೈತರು ಏನಿದ್ದಾರೆ ಅವರು ಪ್ರತಿ ವರ್ಷ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅವರಿಗೆ ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ತಾರೆ, ಎಷ್ಟು ಕಟ್ತಾರೆ ಬ್ಯಾಂಕಿಗೆ ಆ ಯೋಜನೆಗೆ ಪೆನ್ಷನ್ ಸ್ಕೀಮಿಗೆ, ಅದು ಸರ್ಕಾರ ಹಾಕ್ತಾ ಆದರೆ ಅಷ್ಟೇ ಅಮೌಂಟ್ ಅವ್ರಿಗೆ ಹಾಕ್ಬಿಟ್ಟು 60 ವರ್ಷ ಆದ ತಕ್ಷಣ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಕೊಡಲಿಕ್ಕೆ ಸ್ಕೀಮ್ ಇದೆ. ಅದು ಇದು ಸಾಕಷ್ಟು ರೈತರು ಇದ್ರ ಬಗ್ಗೆ ಲಾಭವನ್ನು ಪಡ್ಕೊಂತಿದ್ದಾರೆ, ಇನ್ನೂ ಪಡ್ಕೋಬಹುದು. ಇನ್ನು 18-40 ವರ್ಷದ ಒಳಗೆ ರೈತರು ಅದಕ್ಕೆ ಯಾವುದೇ ನ್ಯಾಷನಲ್ ಬ್ಯಾಂಕಿಗೆ ಹೋದರೆ ಅದನ್ನು ಆ ಯೋಜನೆಯಲ್ಲಿ ಲಾಭ ಪಡ್ಕೋಬಹುದು. ಡಾಕ್ಟರ್ ನೇಮಿಚಂದಪ್ಪವರೇ, ಮತ್ತೊಂದು ಈ ಒಂದು ಬಜೆಟ್ಟಲ್ಲಿ ಗ್ರೀನ್ ಎನರ್ಜಿ ಅಂತ ಹೇಳ್ತಿದ್ದಾರೆ. ಗ್ರೀನ್ ಎನರ್ಜಿ ಏನು ಕಾನ್ಸೆಪ್ಟ್ ಇದು? ಗ್ರೀನ್ ಎನರ್ಜಿ ಅಂದರೆ ಗ್ರೀನ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳು. ಆಮೇಲೆ ಇವು ಅಂದ್ರೆ ಪರಿಸರಕ್ಕೆ ಮಾರಕವಾಗದೇ ಇರತಕ್ಕಂತ ಒಂದು ಇಂಧನಗಳು. ಏನು ಇವು ಅದಾವಲ್ಲ, ಬಯೋಡೀಸೆಲ್, ಬಯೋಡೀಸೆಲ್ ಅಂತವಕ್ಕೆಲ್ಲ ಜಾಸ್ತಿ. ಬಯೋಡೀಸೆಲ್ ಎಲ್ಲ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಲ್ಲ, ಮಿಕ್ಸ್ ಮಾಡ್ತೀವಿ. ಸಮ್ ಪ್ರಪೋರ್ಷನ್ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಅಗ್ರಿಕಲ್ಚರ್ ನಲ್ಲಿ. ಮತ್ತೆ ಈ ಕೃಷಿ ಬಜೆಟ್ ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಈ ಸಾರಿ ಗ್ರಾಮೀಣ ರಸ್ತೆಗಳಿಗೆ ಬಹಳ ಒತ್ತು ಕೊಟ್ಟಿದ್ದಾರೆ. 19,000 ಕೋಟಿ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಗ್ರಾಮೀಣ ರಸ್ತೆಗಳು ಮೂಲ ಸೌಕರ್ಯಕ್ಕೂ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಾರೆ. ರಸ್ತೆಗಳು ಬಹಳ ಒಳ್ಳೆ ರೋಲ್ ಪ್ಲೇ ಮಾಡ್ತವೆ ಅಗ್ರಿಕಲ್ಚರ್ ಅಲ್ಲಿ. ಲೋಕೇಶ್ ಅವರೇ, 2020-22 ಸಾಲಿನಲ್ಲಿ ನಮ್ಮ ಒಂದು ಆರ್ಥಿಕ ಬೆಳವಣಿಗೆ ಎಷ್ಟಿತ್ತಂತೀರಿ? ಆರ್ಥಿಕ ಬೆಳವಣಿಗೆ ಈ ಸಲ ಎಷ್ಟು ಪ್ರೊಜೆಕ್ಟ್ ಮಾಡಿದ್ದಾರೆ? ಸರ್, ಈಗ ನಮ್ಮಲ್ಲಿ 8-9.5 ಪ್ರೊಜೆಕ್ಟ್. ಯಾಕಂದ್ರೆ ನಮ್ಮಲ್ಲಿ ಆರ್ಥಿಕ ಬೆಳವಣಿಗೆ ಅಂದಾಗ ಬೇಸ್ ಇಯರ್ ನೋಡ್ತೀವಿ ನಾವು, ಅಂದ್ರೆ ಮೂಲ ವರ್ಷ. ಹೋದ ವರ್ಷ 2020-21 ಕಡಿಮೆ ಇತ್ತು, ಯಾಕಂದ್ರೆ ನಮ್ಮಲ್ಲಿ ಕೋವಿಡ್ ಬಂದರಿಂದ ಆರ್ಥಿಕ ಬೆಳವಣಿಗೆ ಕಡಿಮೆ ಇತ್ತು. ಆ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ 9.6 ಆಗ್ಬೋದಂತ ಪ್ರೊಜೆಕ್ಷನ್ ಮಾಡಿದ್ವಿ. ಮುಂದಿನ ವರ್ಷ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದ್ರೆ ಈ ವರ್ಷ ಜಾಸ್ತಿ ಆಗಿದೆ ಮುಂದೆ, ಯಾಕಂದ್ರೆ ಈ ವರ್ಷ ಜಾಸ್ತಿ ಹಾಕಿದ್ರೆ ಬೇಸ್ ಇಯರ್ ಇಂದ. ಸೊ ಹಾಗಾಗಿ ಬೆಳವಣಿಗೆ ತರ ನಮ್ಮಲ್ಲಿ ಈಗ ಮುಂದಿನ ವರ್ಷ 8.6-8.9% ಇರ್ಬೋದು. ಅದು ಮತ್ತೊಂದು ಪ್ರಮುಖವಾದದ್ದು, ರಾಜ್ಯಗಳಿಗೆ ಕೇಂದ್ರ ಸುಮಾರು ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಕೊಡತದಂತಕ್ಕಂತ 1,00,000 ಕೋಟಿ ಫ್ರೀ ಲೋನ್ಗಳನ್ನ ಸುಮಾರು ವರ್ಷಗಳವರೆಗೆ. ಇದು ಕೃಷಿ ಬೆಳವಣಿಗೆಗೆ ಯಾವ ರೀತಿ ಆಗಬಹುದು, ಎಲ್ಲಿ ಏನು ಒಂದು ಬದಲಾವಣೆಗಳಾಗಲಿಕ್ಕೆ ಸಾಧ್ಯತೆ ಇದೆ ಲೋನ್ ಅನ್ನು ತಗೊಂಡು ಸೆಂಟ್ರಲ್ ಗವರ್ಮೆಂಟ್ ಇಂದ? ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಾಗ ಅವರಲ್ಲಿ ಯೋಜನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಈ ನಮ್ಮ ರಾಜ್ಯ ಸರ್ಕಾರ ನಮ್ಮಲ್ಲಿ ಆದ್ಯತೆ ವಲಯಗಳಿಗೆ ಕೊಟ್ಟಾಗ ಖಂಡಿತವಾಗಿ ಸಿಗುತ್ತೆ. ಇದರಲ್ಲಿ ನಮ್ಮಲ್ಲಿ ಈಗ ನೀರಾವರಿ ಯೋಜನೆಗಳಿರ್ಬೋದು, ನೀರಾವರಿ ಯೋಜನೆ ಮತ್ತೆ ಕೃಷಿ ವಲಯಕ್ಕೆ ಉನ್ನತೀಕರಣ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಇನ್ನು ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್, ಸೋಲಾರ್ ಎನರ್ಜಿಗೆ ಇರ್ಬೋದು, ಈ ವಲಯಗಳಲ್ಲಿ ಸಾಕಷ್ಟು ಕೊಟ್ಟಾಗ ಅಗ್ರಿಕಲ್ಚರ್ ಮಾರ್ಕೆಟ್ ಡೆವಲಪ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಸ್ಪೆಷಲಿ ನಮ್ಮಲ್ಲಿ ಏನು ಮೂಲಭೂತ ಸೌಕರ್ಯಗಳಿದೆ ಮಾರುಕಟ್ಟೆಯಲ್ಲಿ, ಅವಕ್ಕೆ ಉನ್ನತೀಕರಣ ಮಾಡಬೇಕಾಗುತ್ತೆ. ಇವುಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ತಗೊಂಡಾಗ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ನೀರಾವರಿ ಯೋಜನೆಗಳಿಗೆ. ಯಾಕಂದ್ರೆ ನಮ್ಮಲ್ಲಿ ಗೊತ್ತಿರುವ ನೀರಾವರಿ ಯೋಜನೆಗಳು ಸಾಕಷ್ಟು ನಾವು 7 ಟೈಮ್ ಮುಗಿಯಲ್ಲ, ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ನಮ್ಮಲ್ಲಿ ವೆಚ್ಚ ಜಾಸ್ತಿ. ನಾವೇನು ಈ ಒಂದು ಟಾರ್ಗೆಟ್ ಇರ್ತೀವಿ ಆ ವರ್ಷದೊಳಗೆ ಮುಗಿಸ್ಬೇಕಂದ್ರೆ ಆಗಲ್ಲ. ಈ ಕೇಂದ್ರ ಸರ್ಕಾರದಲ್ಲಿ ಇಂಟ್ರೆಸ್ಟ್ ಬಿಲ್ ಅಂತ ತಗೊಂಡ್ಬಿಟ್ಟು ಇವು ಬೇಗ ಯೋಜನೆಗಳನ್ನು ಪೂರ್ಣಗೊಳಿಸ್ಬೋದು. ಕೊನೆಯದಾಗಿ ಡಾಕ್ಟರ್ ನೇಮಿಚಂದಪ್ಪ ಅವರೇ, ಏನು ಅನಿಸ್ತದೆ ಬಜೆಟ್ ಆಗಿ ಒಟ್ಟಾರೆ ನಿಮ್ಮ ಪ್ರತಿಕ್ರಿಯೆ ಏನು? ರೈತರಿಗೆ ಪೂರಕವಾಗಿದೆ ಅಂತೀರಾ? ಯಾವ ರೀತಿ ಬೆಳವಣಿಗೆ ಆಗ್ಬೋದು ಮುಂದಿನ ದಿನಗಳಲ್ಲಿ? ರೈತರಿಗೆ ಪೂರಕವಾಗಿದೆ, ಯಾಕಂದ್ರೆ ಈಗ ನೋಡಿರ್ಬೋದು ನೀವು ಕಾರ್ಮಿಕರ ಕೊರತೆ ಲಭ್ಯತೆ ಬಹಳ ಕಡಿಮೆ ಇದೆ ಈಗ. ಹಂಗಾಗಿ ಅಗ್ರಿಕಲ್ಚರ್ ಮಿಷನರಿ ರೇಟ್ ಎಲ್ಲ ರಿಡ್ಯೂಸ್ ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ. ಅದರಿಂದ ಈಗಾಗಲೇ ನೋಡಿರ್ಬೋದು ನಮ್ಮ ಭಾಗದಲ್ಲೆಲ್ಲ ತೊಗರಿ ಮಾಡ್ತಕ್ಕಂಥದ್ದು, ಹತ್ತಿ ಒಂದು ಬರಬೇಕಾಗಿದೆ ಅಂತ ಕಂಪ್ಲೀಟ್ಲಿ ನಾವು ಮೆಕನೈಸೇಷನ್ ಮಾಡಿಬಿಟ್ಟಿವಿ. ಟ್ರಾನ್ಸ್ಪ್ಲಾಂಟಿಂಗ್ ಇದ್ದ ಹಿಡಿದು ಹಾರ್ವೆಸ್ಟಿಂಗ್, ಸ್ಪ್ರೇಯಿಂಗ್, ಡ್ರೋನ್ ಇದ್ದ ತೊಗರಿನೂ ಆಗಿಬಿಟ್ಟಿದೆ. ತೊಗರಿನೂ ಎಲ್ಲ ನಾವೀಗ ಪೂರ್ತಿ ಮೆಕನೈಸೇಷನ್ ಮಾಡಿವಿ. ಹಂಗಾಗಿ ಈ ಯಂತ್ರೋಪಕರಣಗಳ ಬೆಲೆ ಕಡಿಮೆ ಮಾಡಿದ್ರಿಂದ ಈ ಬಜೆಟ್ ಅಲ್ಲಿ ರೈತರಿಗೆಲ್ಲ ಅನುಕೂಲ ಆಗಿ ಆಗ್ತದೆ. ಲೋಕೇಶ್ ಅವರೇ, ತಮ್ಮ ಕೊನೆಯ ಒಂದು ಅಭಿಪ್ರಾಯ? ಸರ್, ಒಟ್ಟಾರೆ ಅಂದ್ರೆ ನಮ್ಮಲ್ಲಿ ರೈತರ ಅಭಿವೃದ್ಧಿ ಆಗಬೇಕು, ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕಂದ್ರೆ ನಮ್ಮಲ್ಲಿ ಈಗ ನಮ್ಮಲ್ಲಿ ಒಂದು ಸರ್ವೆ ಪ್ರಕಾರ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದ್ರು ಡಬ್ಲಿಂಗ್ ಆಫ್ ಇನ್ಕಮ್ ಬಂದಾಗ ನಮ್ಮ ಆರ್ಥಿಕ ಮೂಲಗಳು, ಆದಾಯ ಮೂಲಗಳು ರೈತರಿಗೆ ಯಾವುದಂದ್ರೆ ಬಹಳಷ್ಟು ನಮ್ಮಲ್ಲಿ ನಮ್ಮ ಎಲ್ಲರಿಗೂ ಗೊತ್ತದೆ, ಸುಮಾರು 80% ಸಣ್ಣ ಮತ್ತು ಅತಿ ಸಣ್ಣ ರೈತರು ನಮ್ಮ ದೇಶದಲ್ಲಿ. ಅವ್ರಿಗೆ ಬರೀ ನಾವು ಬೆಳೆ ಬೆಳೆಯೋದ್ರಿಂದ ನಾವು ಆರ್ಥಿಕ ಆದಾಯ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಕೃಷಿ ಜೊತೆಗೆ ಬೆಳೆ ಬೆಳೆಯೋದ್ರ ಜೊತೆಗೆ ಕೃಷಿ ಉಪಕಸಬುಗಳನ್ನು ನಾವು ಅಳವಡಿಸಿಕೊಂಡಾಗ ನಮ್ಗೆ ಖಂಡಿತವಾಗ್ಲೂ ನಮ್ಮ ಆದಾಯ ಜಾಸ್ತಿ ಮಾಡಬಹುದು. ಅದಕ್ಕೂ ಸಮೇತ ಈ ಬಜೆಟ್ ಅಲ್ಲಿ ಸಾಕಷ್ಟು ಅವಕಾಶ

ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಚಂದ್ರಮನುದಯ ನೈದಿಲೆ